ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನು ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿಯನ್ನು ಇದುವರೆಗೆ ಕೇಳಿದರೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇದೀಗ. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರೇ, ನಾಳೆ ದಿನಾಂಕ 25/6/2023 ಅಂತಂದರೆ ರವಿವಾರ. 8 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 40, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 72, ಕನಿಷ್ಠ 39% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಮುಂದಿನ 1 ವಾರದವರೆಗೆ ಬಿತ್ತಲು ಬೇಕಾಗುವ ತೇವಾಂಶದಷ್ಟು ಮಳೆ ಆಗುವ ಸಾಧ್ಯತೆ ಕಡಿಮೆ ಇದ್ದು ರೈತ ಬಾಂಧವರು ಸರಿಯಾದ ಪ್ರಮಾಣದಲ್ಲಿ ಮಳೆಯಾದ ನಂತರ ಮಾತ್ರ ಬಿತ್ತನೆ ಕಾರ್ಯವನ್ನು ಮಾಡಬೇಕು. ಇನ್ನು ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬೀಜವನ್ನು ಬಿತ್ತನೆ ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹತ್ತಿ ಬಿತ್ತನೆಗೆ ಸೂಕ್ತವಾದ ತಳಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ ACH 1155, ACH 155, RCH 864, ರಾಸಿ ಮ್ಯಾಗ್ನಾ, ರಾಸಿ NEO, ACH 199, KCH 111, KCH 9292, ಲಕ್ಷ್ಮೀ ಗೋಲ್ಡ್, AUXE, ಫೋರ್ಸ್ US 7067, MRC 7383 ಮತ್ತು MRC 7347 ಈ ತಳಿಗಳನ್ನು ಬಿತ್ತನೆ ಮಾಡಬಹುದು. ಇನ್ನು ಭತ್ತವನ್ನು ಬಿತ್ತುವಂತಹ ರೈತ ಬಾಂಧವರು ಗಂಗಾವತಿ ಸೋನಾ ಮತ್ತು BPT 5204 ತಳಿಗಳನ್ನು ಬಳಸಬಹುದು. ಇನ್ನು ಭತ್ತದ ಸಸ್ಯಮಡಿಗೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಪೇಟ್ ಮತ್ತು 75 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟಾಶ್ ಅನ್ನು ಬಳಸಬೇಕು. ಇನ್ನು ನಾಟಿ ಮಾಡುವುದಕ್ಕಿಂತ 3 ವಾರಗಳ ಮುಂಚೆ ಹೆಕ್ಟರ್ಗೆ 5-7 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ 2 ಟನ್ ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ತೊಗರಿಯನ್ನು ಬಿತ್ತುವಂತಹ ರೈತ ಬಾಂಧವರು TS3R, GRG 811, BSMR 736 ಈ ತಳಿಗಳು ಸೂಕ್ತವಾಗಿವೆ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು.

ಗಿರಿಯಗ ಪೂಜೆ ಆಗುತ್ತೈತಿ. ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿಯ. ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿ. ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವ ನಡೆಯುತ್ತೈತಿ. ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವ ನಡೆಯುತ್ತೈತಿ. ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿ. ಉಪಂಜರು ಮಕ್ಕಳು ಬೇಡುತ್ತಾರ ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಬರುತ್ತೀಯ. ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಬರುತ್ತೆ. ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಪರಿಸಿ. ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಪರಿಸಿ. ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಬರುತ್ತೆ. ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಪರಿಸಿ. ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಪರಿಸಿ. ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಪರಿಸಿ. ಕರಿಯ ಸೀರಿ ಕರತಿ ನಿನಗ ಬರುವುದು ಬಲು ಪರಿಸಿ. ನಮ್ಮವು ಬರುವುದು ಬಲ ಪರಿಸಿ. ಶ್ರೀ